ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲಾ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಪಿಛಲೆ 60 ವರ್ಷೋ ಮೇ ವಿಜ್ಞಾನ ಆಧಾರಿತ ಕೃಷಿ ಕಾ ವ್ಯಾಪಕ ಪ್ರಸಾರ ಹುವಾ. 5 ವರ್ಷ ಪೂರ್ವ ಸರ್ಕಾರ ನೇ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಭಾರತ ಮೇ ಯೆ ಸರ್ಕಾರ ಅನೇಕ ಪ್ರಯಾಸ ಕರ ರಹಿ ಹೈ. ಇಸ್ಕೆ ಲಿಯೆ ಆರ್ಗಾನಿಕ್ ಫಾರ್ಮಿಂಗ್ ಕೋ ಬಲ್ ದಿಯಾ ಜಾ ರಹಾ ಹೈ, ಬಲ್ಕಿ ಉಸ್ಕೆ ಲಿಯೆ एवं किसानों के सम्मिलित प्रयासों से आज देश के लगभग 36 लाख किसान 38 लाख हेक्टर जहां आज भी पारंपरिक जैविक खेती हो रही है. इन पारंपरिक जैविक क्षेत्रों को जय. इस प्रक्रिया की विशिष्टता ये है कि इसमें प्रमाणीकरण मात्र 2 देश के सर्वप्रथम ऐसे प्रमाणीकृत जैविक क्षेत्र हैं. अभी हाल ही में सुदूर उत्तर में हिमालय श्रृंखला के बीच स्थित लगजार सुलभ कराने तथा किसानों की उपभोक्ताओं तक पहुंच बनाने के लिए एक समर्पित जैविक खेत. आशा है देश के सभी राज्य अपने जैविक क्षेत्रों का विस्तार करेंगे और देश देश और विदेशों में बढ़ती मांग तथा जैविक उत्पादों का बढ़ता बाजार किसानों की उपभोक्ताओं तक अपनी आय बढ़ाने का अवसर दे रहा है. पिछले 5 वर्षों में जैविक कृषि उत्पादों का भी इस बढ़ते बाजार से लाभान्वित होंगे और जैविक कृषि आंदोलन को आगे बढ़ाएं. 220ಕ್ಕೂ ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ. ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬನ್ನಿ, ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ನೋವು ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಕೃಷಿ ಹಾಗೂ ಮೌಲ್ಯವರ್ಧನೆ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನು ಆಲಿಸಲಿದ್ದೀರಿ. ಪ್ರಯತ್ನ ಪಟ್ರಿ, ನೇಂದ್ರ ಬಾಳೆ ಆಯ್ತು, ಏಲಕ್ಕಿ ಬಾಳೆ ಆಯ್ತು, ನಂಜನಗೂಡು ರಸ ಬಾಳೆ ಆಯ್ತು, ಏನೆಲ್ಲ ತಳಿಗಳಿವೆ ಅದರ ಹಾಕಿದ್ವಿ. ಏಲಕ್ಕಿ, ಏಲಕ್ಕಿ ಸರ್ ನಾವು 25 ವರ್ಷದಿಂದ ರಾಸಾಯನಿಕದಲ್ಲಿ ಬೆಳೆಯೋದನ್ನ ಸರ್ತಿದ್ರು, ನಾನ್ ತಗೊಂಡೋಗಿ ಇಡ್ತಿದ್ದೆ. ಒಂದು ಗೊಣೆ ಎತ್ತಕ್ಕಾಗಲ್ಲ, 20 ಕೆಜಿ. ಅವ್ರು ಎತ್ತಿನ ದಂಪತಿಗಳು ತುಂಬಾನೇ ಶ್ರಮ ಬಿದ್ದಿದ್ದೀವಿ. ಆ ಕಷ್ಟ ಇವಾಗ ಬೀಳಕ್ಕಾಗಲ್ಲ. ಆದ್ರೂ ಕೃಷಿಯಲ್ಲಿ ಕೆಲವೊಂದು ಬೆಳೆಗಳನ್ನು ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಹೌದು, ಡ್ರಾಗನ್ ಫ್ರೂಟ್ ಆಗ್ಬೋದು, ಖರ್ಜೂರ ಜಾತಿ ಬಾಳೆ ಅಂತ ಬಂತ, ಬಾಳೆನೇ ಹಾಕ್ತಾರೆ. ಅದು 5 ರೂಪಾಯಿ ಬತ್ತು, 10 ರೂಪಾಯಿ ಬತ್ತು. ಈಗೇನೋ ಅಡಕೆ ಇದೆ. ಈ ಮನೋಭಾವನೆಯಲ್ಲಿ ಇವಾಗ ಬೇರೆ ಬೇರೆ ತಳಿನ ನಾನು ಬೇರೆ ಬೇರೆ ಹಣ್ಣು, ವಿದೇಶಿ ಹಣ್ಣು. ಇವಾಗ ಮ್ಯಾಂಗೋಸ್ಟ್ರೀನ್ ತಗೊಂಡ್ರೆ ನೀವು ತಗೊಂಡ್, ತ್ರಿಶೂರಿಂದ ನಾನು ತಗೊಂಡ್ಬಂದು ಅದೊಂದು 140 ಗಿಡ ಹಾಕಿದ್ದೀನಿ. ಮತ್ತೆ ಖರ್ಜೂರನು ಅಷ್ಟೇ, 28 ಗಿಡ ಅಂತ ಬರ್ತಾ ಇದೆ. ಈಗ 36 ರೂಪಾಯಿ ಇತ್ತು, ಈಗ 27 ರೂಪಾಯಿ ಮೇಲೆ 3 ತಿಂಗಳಿಂದ ಬರ್ತಾನೆ ಇಲ್ಲ. ಹಂಗಾಗಿ ಆ ಟೈಮ್ದು ಈಗ ಈ ಬೆಳೆ ಬಂತ, ಈ ಬೆಳೆಲಿ ಅಮೌಂಟ್ ಬರ್ಲಿಲ್ವಾ, ಇನ್ನೊಂದು ಬೆಳೆ ಬರುತ್ತೆ. ಇನ್ನೊಂದು ಬಂತ, ಇನ್ನೊಂದು ಬರ್ಕಿದ್ದೀನಿ. ಮತ್ತೆ ಮೋಸಂಬಿ ಹಾಕಿದ್ದೀನಿ, ಕಿತ್ಲೆ ಒಂದು 10 ಗಿಡ ಇದೆ. ಮತ್ತೆ ಆ ಬಿರಿಯಾನಿ ಹಾಕಿದ್ದೀನಿ, ಜೈಕಾಯಿ ಒಂದು 10 ಗಿಡ ಹಾಕಿದ್ದೀನಿ, ರಂಬುಟಾನ್ ಹಾಕಿದ್ದೀನಿ ಒಂದು 10 ಗಿಡ, ಊಟಿ ಆಪಲ್ ಹಾಕಿದ್ದೀನಿ. ಇದೆಲ್ಲ ಮಾರ್ಕೆಟಿಂಗಿಗೆ ಹುಡುಕಿದ್ದೀನಿ ನಾನು. ಈಗ ಮಾರ್ಕೆಟಿಂಗ್ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಈಗ ಯಾವುದೋ ಅಲ್ಲಿ ಹೋಗಿ ಮಾಡ್ತಾ ಇದ್ದೀನಿ, ಪ್ಯಾಷನ್ ಫ್ರೂಟ್ ಗಿಡ ಹಾಕಿದ್ದೀನಿ, ಅಂಜೂರನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ, ಮತ್ತೆ ಕೊಬ್ಬರಿನ ಇವಾಗ ಎಣ್ಣೆ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ, ನೆಲ್ಲಿಕಾಯಿ ಹಾಕಿದ್ದೀವಿ, ನಿಂಬೆ ಹಾಕಿದ್ದೀನಿ, ಅದನ್ನೆಲ್ಲ ನಾನು ಉಪ್ಪಿನಕಾಯಿ. ನಾನು ಗಿಡಗಳನ್ನ ತಗೊಳ್ಳುವಾಗ ನೀವು ಹುಡ್ಕೊಂಡು ಹೋಗ್ತಾ ಇದ್ರಿ, ಈಗ ನೀವೇ ನರ್ಸರಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಬರ್ಬೇಕಾದ್ರೆ ಅವರು ಒಬ್ರು ನರ್ಸರಿ ಮಾಡಿದ್ರಂತೆ. ಅದೇನು ಒಂದು ಎರಡೆರಡೆ ಎಲೆ ಇದ್ದು, ಅದು 3 ರೂಪಾಯಿ ಕೊಟ್ಟು 10-15 ಗಿಡ ನಾನು ಅದಕ್ಕೆ ಪೋಷಣೆ ಮಾಡಿ ಒಂದು 15 ಗಿಡ ಉಳಿಸ್ಕೊಂಡೆ. 15 ಗಿಡ ಉಳಿಸ್ಕೊಂಡು ಅದರಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಬಂತು. ಈಗ ಇಳುವರಿನೂ ಚೆನ್ನಾಗಿದೆ. ಅದರಲ್ಲಿ ಈಗ ನಾನು ನರ್ಸರಿನು ಮಾಡಿ ನಾನು ಇನ್ನು ಪಶುಪಾಲನೆ, ಹಸು ಕರು ಬಗ್ಗೆ ಯಾವ ರೀತಿಯ ಪ್ರೀತಿ ನಿಮ್ದು? ಅದು ಎದ್ದು ರೈತರಿಗೆ ಹಸು ನೋಡ್ಲಿಲ್ಲ ಅಂತ ಅಂದ್ರೆ ಅವನ್ ರೈತನಲ್ಲ. ನನಗೆ ಈಗ ಹೋಗಿ ಬಂದರೆ ಹಸುಗಳಿಗೆ ಒಂದು ಸಾರಿ ನೋಡಿದಾಗಲೇ ನನಗೆ ತುಂಬ ತೃಪ್ತಿ ಆಗೋದು. ಹಾಲು ಅದೆಲ್ಲ ಡೈರಿಗೆ ಹಾಕ್ತೀನಿ. ಸರ್, ಜೆರ್ಸಿ ಒಂದ್ 5 ರಾಸಿ ಇದೆ, 5 ಕರು ಎಲ್ಲ ಸೇರಿಸಿದ್ರೆ 6 ರಾಸಿ ಇದೆ. ಹೌದು ಸರ್. ಅದರಲ್ಲಿ ಇವಾಗ ನಿಮ್ಗೆ ನಾಟಿ ಹಸುನಲ್ಲಿ ಎಲ್ಲಾ ತರದಲ್ಲೂ ನಮ್ಗೆ ಅದೆಲ್ಲಾದ್ರೂ ಯೂಸ್ ಆಗುತ್ತೆ. ಏನು ಅದರಲ್ಲಿ ನಮ್ಗೆ ಆರೋಗ್ಯವಾಗದ ಹಾಲು ಕುಡಿತೀವಿ, ನಮಗೆ ಬೆಣ್ಣೆ ತುಪ್ಪ ಇವಾಗ ಮತ್ತೆ ನಾವು ತಿಂತೀವಿ, ಆರೋಗ್ಯವಾಗಿದ್ದೀವಿ, ಮಕ್ಳಿಗೂ ಅದನ್ನೇ. ಇವಾಗ ನಮ್ಮ ಅವ್ರು ಬೆಳಗ್ಗೆ ಅಂದ್ರೆ ಹಸ ಕಟ್ಟಾಕ್ಬೇಕು, ಕಸ ಸುರಿಬೇಕು, ಆ ಬೆರಣಿ ತಟ್ಟಬೇಕು, ಇವೆಲ್ಲ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಯಾವುದೇ ಒಂದು ಗಿಡ ಆಗ್ಲಿ, ಆಯುರ್ವೇದಿಕ್ ಗಿಡ ಮೂಲಿಕೆ ಗಿಡಗಳಾಗ್ಲಿ, ನಾನು ಎಲ್ಲ ಯಾವ ಗಿಡನ ಬೆಳೆಸಿದ್ದೀನಿ, ತೇಗ ಹಾಕಿದ್ದೀನಿ. ಅಂದ್ರೆ ಇಲ್ಲಿ ಒಂದು ವಿಚಾರವನ್ನ ನಾವು ಹೇಳಬೇಕು, ನಿರಂತರ ಆದಾಯವನ್ನ ಪಡ್ಕೊಳ್ಳೋದು ನಿರ್ವಹಣೆಗೆ ಸುಲಭ ಅನ್ನೋ ಕಾರಣದಿಂದ ಸಾಕಷ್ಟು ಜನ ತೋಟಗಾರಿಕಾ ಮುಂದಿನ ದಿನಗಳಲ್ಲಿ ಭವಿಷ್ಯದ ಬೆಳೆಗಳು ಅಂತ ನಾವು ಅವುಗಳನ್ನ ಈಗಾಗಲೇ ಅದನ್ನ ಕರಿತಾ ಇದ್ದೀವಿ. ಅದಕ್ಕೊಂದು ಸ್ಥಿರ ನಮ್ಮ ಕೃಷಿಯಲ್ಲಿ ಬಳಕೆ ಮಾಡದೆ ಸಾವಯವ ಪದಾರ್ಥಗಳನ್ನೇ ಬಳಕೆ ಮಾಡ್ತಿದ್ದೀವಿ. ಜೀವಾಮೃತ ಹೇಳಿ, ಇದೆಲ್ಲ ಹೇಗೆ ಕಲಿತ್ರಿ? ಒಂದು ನಿಮ್ಮ ತಂದೆಯಿಂದ ಕಲಿತಿದ್ದ ಕೆಲವು ಇದ್ದಾಗಲೇ ಅವರು 25-30 ರಾಸು ನಾಟಿ ಹಳ್ಳಿಕಾರ ರಸಕ್ಕೆ ಕಟ್ಟಿದಂತ ನಮ್ಮ ತಂದೆ ಇದ್ರು, ನಿರ್ವಹಣೆ ಮಾಡ್ತಿದ್ರು, ನೀರು ನಿರ್ವಹಣೆ, ಕಳೆ ನಿರ್ವಹಣೆ ಮಾಡ್ತಿದ್ರು ಅಷ್ಟೇ ಬಿಟ್ರೆ, ಮತ್ತೆ ಹಸಿರೆಳಿಂದನೇ. ಆದ್ರೆ ನಾವು ಇಲ್ಲಿ ಬಂದಾಗ ನಮ್ಮ ಮನೆಯವರು ಸ್ವಲ್ಪ ದಿನ ನಾವು ಅದೇ ಸಾವಯವ ಇರುತ್ತೆ, ಆ ಮೊರೆಗೆ ಒಂಚೂರು ಟಚ್ ಆಗೋದ್ವಿ ಮಧ್ಯದಲ್ಲಿ. ಆ ಟಚ್ ಆದಾಗ ಏನಾಯ್ತು ಆಯ್ತಾ, ಮತ್ತೆ ಅದಕ್ಕೆ ರಾಸಾಯನಿಕ ಹಾಕ್ಲಿಲ್ಲ ಅಂದ್ರೆ ಬೆಳೆನೆ ಬರಲ್ಲ, ಆ ಪರಿಸ್ಥಿತಿಗೆ ಬಂತು. ಆಮೇಲೆ ನನಗೆ ಈ ಕೃಷಿ ಟ್ರೈನಿಂಗ್ ಇದ್ದಾಗ ನನಗೆ ಆನ್ಲೈನ್ ಟ್ರೈನಿಂಗ್ ಆಗಲಿ, ಈಗ ಇವತ್ತು 42ನೇ ಆನ್ಲೈನ್ ಟ್ರೈನಿಂಗು, ನಾನು ಜೀವಾಮೃತ ಮಾಡೋದು ಇದನ್ನೆಲ್ಲ ನಾನು ಅಲ್ಲಿ ಅವ್ರು ಹೇಳ್ಕೊಟ್ರು, ಮತ್ತು ಅದನ್ನು ಬಂದು ನಾನೇ ಟ್ರೈ ಮಾಡೋದು. ಗುಣ ಇರೋ ಅಂಥದ್ದು ಗಿಡ ಅದು, ಅದನ್ನು ನಾವು ಉಪಯೋಗಿಸ್ತಾನೆ ಇರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ. ಇತ್ತೀಚೆಗೆ ನಾವು ಟ್ರೈನಿಂಗ್ ಕೊಟ್ಟರು, ಆಗ 8 ದಿನ ಹೋದೆ ಸರ್. ಏನೆಲ್ಲ ಕಲ್ತ್ರಿ ಅಲ್ಲಿ ನೀವು? ಅಲ್ಲಿ ಕಲ್ತಿದ್ದ ವಸ್ತುಗಳಿರುತ್ತೆ, ಅದನ್ನೇ ಮಲ್ಚಿಂಗ್ ಮಾಡಿ ಹಸಿರೆಲೆ ಗೊಬ್ಬರ ಮಾಡಿ ಗಿಡ ಮರಗಳು ಬೆಳೆಸಿ. ಆದರೆ ಈ ಕಡೆಯಿಂದ ನನಗೆ ಕೃಷಿ ಇಲಾಖೆಯಿಂದನೇ ತುಂಬಾ ನನಗೆ ಒತ್ತು ಕೊಟ್ರು, ಸಾವಯವ ಕೃಷಿ ಹೇಗೆ ಸರ್ ಇರ್ತಿದ್ರು. ಅವ್ರು ಬಂದು ಆಯ್ಕೆ ಮಾಡಿದಾಗ ಅವಾಗ ಹೇಳಿದ್ರು, ಸಭಾಸ್ ವಸಂತ ಅವರೇ ಚೆನ್ನಾಗಿ ಮಾಡಿದಿರಿ, ನಿಮ್ಗೊಂಥರ ಖುಷಿ ಆಗುತ್ತೆ, ಹೊರತು ನಮ್ಮ ಜಮೀನಿಂದ ಸುಡಬಾರ್ದು, ತಾಜಾ ವಸ್ತುಗಳನ್ನು ಸುಡಬಾರ್ದು, ಮಲ್ಚಿಂಗ್ ಮಾಡಬೇಕು ಅನ್ನ. ಯಾವೆಲ್ಲ ಸಸ್ಯಗಳ ಎಲೆಗಳು ಒಟ್ಟಿಗೆ ಅಥವಾ ಬೇರೆ ಬೇರೆಯಾಗಿ ಕಷಾಯದ ರೂಪದಲ್ಲಿ ನೀವು ಬಳಕೆ ಮಾಡ್ತೀರಾ? ಎಲೆ ಕಷಾಯ ಅಂತ ಅಂದ್ರೆ ಸರ್, ಒಂದು 25 ಲೀಟರ್ ಗೋಮೂತ್ರಗಳಲ್ಲಿ ಅದು ಯಾವುದೇ ತರದ ಒಂದು ಔಷಧಿ ರೀತಿಯಲ್ಲಿ ಅದು ಅದು ನೀವು 8 ವರ್ಷ ಅಲ್ಲ 10 ವರ್ಷ ಬೇಕಾದ್ರೂ ಇಡ್ಬೋದು. ಇಡ್ತಾ ಇಡ್ತಾ ಇಡ್ತಾ ಇಡ್ತಾ ಚೆನ್ನಾಗಿ ಮಲ್ಚಿಂಗ್ ಅಂತ ಅಂದ್ರೆ ಪೇಪರ್ ಮಲ್ಚಿಂಗ್ ಎಲ್ಲ, ಈ ಏನ್ ನಮ್ದು ರಾಗಿ ಹುಲ್ಲಿದೆ ಅದರಲ್ಲೇ ಮಲ್ಚಿಂಗ್ ಮಾಡಿ ಲಸಗೆ ಇಳುವರಿ ಬಂತು, ಚೆನ್ನಾಗಿ ಮಾರಾಟನೂ ಮಾಡಿದೆ. ಮಧ್ಯ ನಾವು ತರಕಾರಿ ಬೆಳೆಗಳ ಬಗ್ಗೆ ನೀವು ಹೇಳಿ ಸರ್. ಈಗ ತರಕಾರಿ ಬೆಳೆದ ಸರ್, ಈಗ ಬೀಟ್ರೂಟ್ ಬೆಳೆದೆ, ಕ್ಯಾರೆಟ್ ಬೆಳೆದೆ, ಬೀನ್ಸ್ ಬೆಳೆದೆ. ಈಗ ಒಂದು ಹೊಸ್ತಾಗಿ ವೆರೈಟಿ ಬೀನ್ಸ್ ಬಂದಿದೆ, ಆ ವೆರೈಟಿ ಬೀನ್ಸ್ ಒಂದು 2 ಥರ ವೆರೈಟಿ ಬೀನ್ಸ್ ಒಂದು 2 ಸಾಲ 3 ಸಾಲ 4 ಸಾಲ ಮಾಡಿದೆ. ಆಮೇಲಿಂದ ನನಗೆ ಇವರು ಕೃಷಿ ಇಲಾಖೆಯಿಂದನೇ ಹೇಳಿದರು, ರೆಸ್ಟ್ ರೆಸ್ಟ್ ಮಾತ್ರ ಬೆಳೆದು ಸೇಂಬು, ಸುವರ್ಣಗೆಡ್ಡೆ. ಸುವರ್ಣಗೆಡ್ಡೆ ಆಲ್ರೆಡಿ ನನಗೆ ಇದನ್ನ ಅದನ್ನು ಮಾರ್ಕೆಟಿಂಗ್ಗೆ ಅಲ್ಲಿ ಭಾನುವಾರ ಸಂತೆಗೆ ಹೋಗಿ ಕಸ್ಟಮರ್ ಈಗ ಸುಮಾರು ಒಂದು 500 ಹಣಕ್ಕೆ ತರಕಾರಿ ಮಾರ್ಕೆಟಿಂಗ್ ಮಾಡೋಕ್ಕೆ ನನಗೊಂದು ಅವಕಾಶ ಆಯಿತು. ಇನ್ನು ಮೌಲ್ಯವರ್ಧಿತ ಉತ್ಪನ್ನ ಎಣ್ಣೆ ಮಾಡಿ ಮಾರಾಟ ಮಾಡ್ತಾ ಇದ್ದೀನಿ ಅಂದ್ರೆ ಆ ಥರ ಯಾವ ಯಾವ ಪದಾರ್ಥಗಳನ್ನು ನೀವು ಒಂದು ತೆಂಗಿನಕಾಯಿ ಎಣ್ಣೆ ಮಾಡ್ತಾ ಇದ್ದೀನಿ, ಅದನ್ನು ಮಾರಾಟ ಮಾಡ್ತಾ ಇದ್ದೀನಿ. ಮತ್ತು ನಾನು ನಮ್ಮ ಮನೆಯಲ್ಲಿ ಕಾಯಿ ಹಾಕಿ ಮಾರಾಟ ಮಾಡ್ತೀನಿ. ಆಮೇಲಿಂದ ರಾಗಿ, ರಾಗಿನೂ ಬೆಳಿತೀವಿ, ರಾಗಿನೂ ಬೆಳಿ ರಾಗಿ ಪಕೋಡ ಮಾಡ್ತೀವಿ, ರಾಗಿ ಪಕೋಡ ಮಾಡಿ ಸೇಲು ಮಾಡ್ತಾ ಇದ್ದೀನಿ, ಈ ರಾಗಿ ದೋಸೆ ಹಿಟ್ಟು ಮಾಡ್ತೀನಿ. ಆದರೆ ಆರೋಗ್ಯಕರವಾದ ಒಂದು ಧಾನ್ಯ ಅದು, ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದು. ಬ್ಲ್ಯಾಕ್ ರೈಸು, ಬ್ಯಾಂಬೋ ರೈಸು, ಈ ಸಿರಿಧಾನ್ಯ ಪೂರ್ತಿ, ಡ್ರೈ ಫ್ರೂಟ್ಸು, ಇದನ್ನೊಂದು ಎನರ್ಜಿ ಬೂಸ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಸೇಲ್ ಮಾಡ್ತಾ ಇದ್ದೀವಿ. ಅಂದರೆ ನಿಮ್ಮ ಸರ್ ಬದಲಾಗ್ತಾ ಇದೆ ಸರ್. ನಾವು ಬದಲು ಮಾಡಲಿಲ್ಲ ಅಂತ ಅಂದರೆ ರೈತರಿಗೆ ಅದು ಬರಲ್ಲ, ಅಷ್ಟು ನಮಗೆ ಸೇಲ್ಸು ಆಗಲ್ಲ. ವಸಂತ ಅವರೇ, ಭೂಮಿಯಿಂದ ಇಷ್ಟೆಲ್ಲ ಪಡ್ಕೊಂಡಾದ್ಮೇಲೆ ಇಲ್ಲಿ ಈಗ ಇದು ನಿರಂತರವಾಗಿ ಈ ರೀತಿಯ ಒಂದು ಉತ್ಪಾದನೆ ನಿಮ್ಮ ಭೂಮಿಯಲ್ಲಿ ಆಗ್ತಿರ್ಬೇಕು, ಕೃಷಿಯ ಉತ್ಪನ್ನಗಳಾಗ್ಬೋದು, ಇವುಗಳನ್ನ ಹೇಗೆ ನೀವು ನಿರ್ವಹಣೆ ಮಾಡ್ತಿದ್ದೀರಿ ಸರ್? ಜಾಸ್ತಿ ಇಲ್ಲ, ಅದನ್ನ ಬೆಳಿಬೋದು. ನಮ್ಗೆ ಎಷ್ಟು ಬೇಕಷ್ಟು ಸ್ಪ್ರಿಂಕ್ಲರ್ ನೀರ್ ಹಾಕ್ಬೋದು, ನೀರ್ ಬಿಡ್ಬೋದು, ಅದನ್ನ ಬೆಳ್ಕೋಬಹುದು. ಬೇಕಾ 5 ನಿಮಿಷ ಬೇಕಾ ಅದಕ್ಕೆ ತಕ್ಕಂತೆ ಗೇಟ್ ವಾಲ್ ಆಫ್ ಮಾಡ್ತೀವಿ, ಅದ್ರ ಪೋಷಕಾಂಶನೂ ಏನಿಲ್ಲ ಸರ್, ಅದಕ್ಕೆ ಅದ್ರಲ್ಲಿ ಮೇಲ್ ಮಣ್ಣಾಗ್ತೀವಿ. ಅಂದ್ರೆ ಗೊಬ್ಬರಕ್ಕೆ ಅಂತ ನೀವೇನ್ ಖರ್ಚೆ ಮಾಡ್ತಿಲ್ಲ? ಗೊಬ್ಬರಕ್ಕಂತ ಖರ್ಚು ಮಾಡಲ್ಲ ನನ್, ಮತ್ತ ತೊಟ್ಟಿದೆ ಸರ್. ಅದು ಪ್ಲಾಸ್ಟಿಕ್. ಎರೆ ಜಲಾನು ಏನಾದ್ರೂ ಮಾಡಿದೀರಾ ಸರ್? ಎರೆ ಜಲ ಮಾಡಿಲ್ಲ. ಚಟುವಟಿಕೆಗಳನ್ನ ನೀವು ಹೇಳ್ತಾ ಇದ್ದೀರಿ, ಹೇಳಿ. ನಿಮ್ ಜೊತೆ ಎಲ್ಲ ಇನ್ನು ಯಾರ್ಯಾರು ನಿಮಗೆ? ನಮಗೆ ನಮ್ಮ ಅಕ್ಕಪಕ್ಕದವರು ರೈತರುಗಳಿಂದನು ಕೆಲವೊಬ್ರು ಸಹಾಯ ಮಾಡ. ಇಷ್ಟೆಲ್ಲ ಕೆಲಸಗಳಿರುವಾಗ ಅದರ ಹಂಚಿಕೆ ಹೆಂಗಾಗತ್ತೆ? ನಿಮ್ ಜೊತೆ ಯಾರಾದ್ರೂ ಕೃಷಿ ಕಾರ್ಮಿಕ ಸಹಾಯಕರಾಗಿ ಇದ್ದಾರಾ ಅಂತ ಕೇಳಿದ್ದು ಸರ್. ಸಹಾಯಕ ಇದು ಇವಾಗ ನನಗೆ ಕೆಲಸದವ್ರು ಇದಾರೆ. ಎಷ್ಟು ಜನ ಇದ್ದಾರೆ? ಕಡೆಯಿಂದನು ಸಂಘದಿಂದ ಮೌಲ್ಯವರ್ಧನೆ ಮಾಡಿದ್ರೆ ಅವರು ಸಪೋರ್ಟ್ಗೆ ಬರ್ತಾರೆ. ಅವರು ಒಂದು ಸಪೋರ್ಟ್ ಇದೆ, ತುಂಬಾನೇ ಇದೆ. 50 ವರ್ಷದಲ್ಲಿ ಸಾಕಷ್ಟು ಮಾಡಿದ್ದೀರಿ. ಇನ್ನು 50 ವರ್ಷ ನಾನು ಹೀಗೆ ವಸಂತಮ್ಮ ಅವ್ರ ಜೊತೆ ನೇರವಾಗಿ ಮಾತಾಡಬಹುದಾ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡ 7 1 6 9 8 8 0 8 8. ಆದ್ರೂ ನೀವು ಮಾತಾಡೋ ಜಾಸ್ತಿ. ಆದ್ರೂ ನನಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾತಾಡ್ತಾರೆ. ಏನೇ ಆಗ್ಲಿ, ನನಗೆ ನಾವು ಅಭಿನಂದನೆಗಳನ್ನು ಹೇಳ್ತೀವಿ. ಮತ್ತಷ್ಟು ಅವಕಾಶಗಳು, ಗೌರವಗಳು, ಸನ್ಮಾನಗಳು, ನಿಮ್ಮ ಒಂದು ಸಾಧನೆಗಳು ಬೇರೆಯವ್ರಿಗೂ ಪ್ರೇರಣೆ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಕೃಷಿ ಹಾಗೂ ಮೌಲ್ಯವರ್ಧನೆಯಲ್ಲಿ ಕಂಡ ಯಶಸ್ಸನ್ನು ಭಾಗವನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ಸಸ್ಯಕ್ಷೇತ್ರಗಳ ನಿರ್ವಹಣೆಯಲ್ಲಿ ಮೊಬೈಲ್ ಆಪ್ನ ಬಳಕೆ ಕುರಿತು ಶರತ್ ಪ್ರಕಾಶ್ ಪಾಟೀಲ್. ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜನಗುಣಿಯಾಗಿ ಭಯಪಡಬೇಡಿ. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕಾಕಾರ ಇದು ಸುಮಾರು 10-14 ತಿಂಗಳ ಅವಧಿಯನ್ನು ತೆಗೆದುಕೊಳ್ಳೋದ್ರಿಂದ ಇದನ್ನು ಕಟಾವು ಮಾಡಿದ ನಂತರ ಮುಂದಿನ 2-3 ಕೂಳೆ ಕಬ್ಬನ್ನು ಯಶಸ್ವಿಯಾಗಿ ಬೆಳೆಯಬಹುದು ಸಾಮಾನ್ಯವಾಗಿದೆ. ಅದಕ್ಕೆ ರೈತರು ನೀಡೋ ಕಾರಣ ಅಂದರೆ ಕೀಟ ಮತ್ತು ರೋಗ. ರವದಿಯನ್ನು ಸುಟ್ಟ 24 ತಾಸಿನೊಳಗೆ ಭೂಮಿಯನ್ನು ಸಂಪೂರ್ಣ ನೀರಿನಿಂದ ನೆನೆಗಳು ನಾಶ ಆಗುತ್ತೆ. ಸುಡುವಾಗ ಹೊರಬರುವಂತಹ ಹೊಗೆ ಆಕಾಶದ ಕಡೆಗೆ ಕೈಚಾಚೋದು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಏಳುತ್ತೆ. ರವದಿಯನ್ನ ಸುಡಬಾರದು. ಕಸ ನಿರ್ವಹಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ, ಪರಿಣಾಮಗಳನ್ನು ಕೂಡ ಅನುಭವಿಸ್ತಾ ಇದ್ದೀವಿ. ಚಳಿಗಾಲದಲ್ಲಿ ಚಳಿಯೇ ಆಗದೇ ಇರೋದು, ಬೇಸಿಗೆನಲ್ಲಿ ಅತಿ ಬಿಸಿಲ ಅನುಭವ ಆಗೋದು, ಮರಗಳನ್ನ ಕಡಿದು ನಾಶ ಮಾಡ್ತಾ ಇದ್ದೀವಿ. ಮರ ನೆಟ್ಟು ಬರ ಅಟ್ಟು ಅನ್ನೋ ನಾಣ್ಣುಡಿ ನಮಗೆ ಗೊತ್ತಿದೆ. ಆದರೂ ಕೂಡ ನಾವು ಜಾಣ ಕುರುಡ್ರಂತೆ ಜನಸಮೂಹದೊಂದಿಗೆ ಮುಂದೆ ನೋಡದ ಹಾಗೆ ಇರ್ತೀವಿ. ಮನುಕುಲದ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೈಗೊಳ್ಳಬೇಕಾದ ಕಾರ್ಯವನ್ನು ನಾವು ಅರ್ಥಕೋಬೇಕು. ಕೃಷಿ ತ್ಯಾಜ್ಯ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕಿಸುತ್ತೆ. ಸುಡೋ ಬದಲು ಈ ಕೃಷಿ ತ್ಯಾಜ್ಯವನ್ನು ಕಾಂಪೋಸ್ಟ್ ಆಗಿ ಮಾಡಿ ಬೆಳೆಗೆ ಪೋಷಕ. ಯಾವುದೇ ಬೆಳೆಯಲ್ಲಿ 1 ಎಕರೆ ಪ್ರದೇಶದಿಂದ ಸುಮಾರು 2-3 ಟನ್ನಷ್ಟು ಕೃಷಿ ತ್ಯಾಜ್ಯ ದೊರೆಯುತ್ತೆ. ಎಕರೆಗೆ 3-4 ಟನ್ನಷ್ಟು ರವದಿ ದೊರೆಯುತ್ತೆ. ಕಟಾವಿನ ನಂತರ ಅಲ್ಲೇ ಬಿಟ್ಟು ಹಾಗೂ ಪೋಷಕಾಂಶಗಳ ಮಟ್ಟ ಹೆಚ್ಚುತ್ತೆ. ಕೂಳೆ ಕಬ್ಬಿನಲ್ಲಿ ರವದಿಯನ್ನು 2 ಸಾಲುಗಳ ಮಧ್ಯೆ ಪಾಡೋದ್ರ ಜೊತೆಗೆ ಕಳೆಗಳ ನಿಯಂತ್ರಣವನ್ನು ಕೂಡ ಮಾಡಬಹುದು. ಖಾಲಿ ಇರೋ ಸಾಲುಗಳಲ್ಲಿ ಬೋದು ಮೊದಲು ಪಾಲಿ ಬ್ಯಾಗ್ನಲ್ಲಿ ಮಣ್ಣು ತಿಪ್ಪೆ ಗೊಬ್ಬರ ಸೇರಿಸಿ ತುಂಬಬೇಕು. 1 ಕಣ್ಣಿಗೆ ಪಾಲಿ ಬ್ಯಾಗ್ನಲ್ಲಿ ನಾಟಿ ಮಾಡಬೇಕು. 1 ತಿಂಗಳಲ್ಲಿ ಸಸಿ ತಯಾರಾದ ಮೇಲೆ ಹುಸಿ ತುಂಬ 1 ತಿಂಗಳ ಸಸಿಗಳಿಂದ ತುಂಬಬೇಕು. ಇತ್ತೀಚೆಗೆ ರೋಟೋವೇಟರ್ ಬಳಸಿ ಕಬ್ಬಿನ ರವದಿಯನ್ನು ಕೈಯ ಮೇಲೆ ಈ ರೋಟೋವೇಟರನ್ನು ಹಾಯಿಸಲಾಗುತ್ತೆ. ಸುಳಿಯಂತಿರುವ ಈ ಯಂತ್ರದಲ್ಲಿ ರವದಿಯ ಈ ರೀತಿ ಪುಡಿಯಾದ ರವದಿಯ ಮೇಲೆ ಸಗಣಿ ನೀರಿನಲ್ಲಿ ಮಿಶ್ರ ಮಾಡಿದ ಕಾಂಪೋಸ್ಟ್ ಕಲ್ಚರನ್ನು ಎರದಿ ಕಳೆಯೋದಕ್ಕೆ ಸಹಾಯ ಮಾಡುತ್ತೆ. ವಾತಾವರಣದ ಮೇಲೆ ಆಗುವ ದುಷ್ಪರಿಣಾಮವನ್ನು ನಮ್ಮ ಕಲಾಯಿಸಿದ್ರೆ ಬಂಗಾರದ ಬೆಳೆ ನಮಗೆ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಕೋದು ಉತ್ತಮ ಉಪಕಸುಬು. ಸಣ್ಣ ಮತ್ತು ಅತಿ ಸಣ್ಣ ರೈತರು ಮೊಲ ಸಾಕೋದನ್ನು ಒಂದು ಸಾಕಾಣಿಕೆ ಮಾಡ್ತಾರೆ. ಉಣ್ಣೆ ಮತ್ತು ಚರ್ಮಕ್ಕಾಗಿ ಜರ್ಮನ್ ಅಂಗೋರಾ, ರಷ್ಯನ್ ಅಂಗೋರಾ ಚಕ್ಕೆ ಪ್ರೌಢ ಮೊಲದಿಂದ 400 ಗ್ರಾಂನಿಂದ 1 ಕೆಜಿವರೆಗೂ ಉಣ್ಣೆ ಪಡೆಯಬಹುದು. ಮಾಂಪ್ನಿಯ ವೈಟ್, ಬ್ರಿಟಿಷ್ ಬ್ಲ್ಯಾಕ್, ನ್ಯೂಜಿಲೆಂಡ್ ಬ್ಲ್ಯಾಕ್ ತಳಿಗಳು ಸೂಕ್ತ. ಅವು 12-14 ವಾರದಲ್ಲಿ ಸುಮಾರು 2 ಕೆಜಿ ದೇಹದ ತೂಕ ಹೊಂದುತ್ತೆ. ಉತ್ತಮ ಗುಣಮಟ್ಟದ ರುಚಿಕರ ಶತ್ರುಗಳಿಂದ ಕಾಪಾಡುವ ಎಚ್ಚರಿಕೆ ವಹಿಸಬೇಕು. ಸ್ಥಳೀಯವಾಗಿ ಸಿಗುವಂತಹ ಸಾಮಗ್ರಿಗಳಾದ ಮೇಲ್ಛಾವಣಿಗೆ ಕಲ್ನಾರ್ ಶೀಟು ಅಥವಾ ತೆಂಗಿನ ಗರಿ ಉಪಯೋಗಿಸಬಹುದು. ಮಣ್ಣಿನ ನೆಲ ಆದರೆ ಇಳಿಜಾರು ಮಾಡಬೇಕು, ಉತ್ತಮ ಒಳಚರಂಡಿ ವ್ಯವಸ್ಥೆ ಇರಬೇಕು, ಇಲ್ಲಾಂದರೆ ಅಮೋನಿಯಾ ಅನಿ ಒಟ್ಟಿನಲ್ಲಿ ನೆಲದಲ್ಲಿ ಹೆಚ್ಚಿನ ತೇವಾಂಶ ಇರಬಾರದು. ಕ್ರಿಮಿನಾಶಕ ಸಿಂಪಡಿಸಿ ಆಗಿಂದಾಗ್ಗೆ ಬೆಳಕು ಹಾಗೂ ಗಾಳಿ ಯಥೇಚ್ಛವಾಗಿ ಇರಬೇಕು. 2 ಮೀಟರ್ ಉದ್ದ 2 ಮೀಟರ್ ಅಗಲ ಅಳತೆಯ ಗೂಡಿನಲ್ಲಿ 10 ಮೊಲಗಳನ್ನ ಸಾಕಬಹುದು. ಸ್ಥಳೀಯವಾಗಿ ದೊರಕುವ ಸಸ್ಯ ಮೂಲದ ಆಹಾರ ಪದಾರ್ಥ ಸುಮಾರು 4-5 ಕೆಜಿ ತೂಕವುಳ್ಳ ಮೊಲಕ್ಕೆ ದಿನಕ್ಕೆ ಸುಮಾರು 1 ಗುಣ ಇದೆ. ಮಲದಲ್ಲಿ ಅರ್ಧ ಜೀರ್ಣವಾದ ಆಹಾರವಿದ್ದು ಅದು ಮೊಲಗಳಿಗೆ ಬಹಳ ಉಪಕಾರವನ್ನು ಸಾಕಿ ಹೆಚ್ಚು ಲಾಭವನ್ನ ಗಳಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈಗ ಕೇಳಿ ಜನಪದ ಗೀತೆ. ಅಂಗೈಯಷ್ಟು ಗೂಡಾಗಿ ಚಲ್ಲಿದಳು ಗಂಗಮ್ಮ ತಾಯಿ, ಉಡ ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೇಳಿ. ಭೂಮಿ ತೂಕದ ಗಾಳಿ ಬೀಸಿ, ಭೂಮಿ ತೂಕದ ಗಾಳಿ ಚಲ್ಲಿದಳು ಗಂಗಮ್ಮ ತಾಯಿ, ಉಡಾಗಿ ಮಧುಗಾದೂರ ಮಲ್ಲೇ ಗೌಡ, ಮಧುಗಾದೂರ ಮಲ್ಲೇ ಗೌಡ, ಮಧುಗಾದೂರ ಮಲ್ಲೇ ಗೌಡ, ಮಧುಗಾ